ಅಡ್ಡಾಡಲಿಕ್ಕೂ ಬರೋದಿಲ್ಲ. ಇದಕ್ಕೆ ಕೆಲವೊಂದಿಷ್ಟು ಭೌತ ಚಿಕಿತ್ಸೆಯ ಒಂದು ಅವಶ್ಯಕತೆ ಇರ್ತದೆ, ಅಂದರೆ ಫಿಸಿಯೋಥೆರಪಿ ಅಂತೇಳಿ. ಇದನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಆ ನಿಟ್ಟಿನೊಳಗೆ ಇವತ್ತು ಎಸ್ ಡಿ ಎಂ ಆಸ್ಪತ್ರೆಯವರು ಈ ಒಂದು ವಿಷಯದ ಮೇಲೆ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಇವತ್ತಿನ ನಮ್ಮ ಅತಿಥಿಗಳು ಡಾಕ್ಟರ್ ಜ್ಯೋತಿ ಜೀವಣ್ಣ ಅವರು. ಇವರು ಪ್ರಾಧ್ಯಾಪಕರು ಎಸ್ ಡಿ ಎಂ ಫಿಸಿಯೋಥೆರಪಿ ಕಾಲೇಜು ಧಾರವಾಡ ಒಳಗೆ. ಬೆಳವಣಿಗೆ ವಿಳಂಬಗಳ ಆರಂಭಿಕ ಗುರುತಿಸುವಿಕೆ ಏನಿದೆಯಲ್ಲ, ಮಗು ಬೆಳೀತಾ ಇರಬೇಕಿದ್ರೆ ನಾವು ಏನು ಮಗುವಿನ ಬೆಳವಣಿಗೆಯಲ್ಲಿ ಏನು ವಿಳಂಬ ಇದೆ, ಏನು ತೊಂದರೆ ಇದೆ, ಅದನ್ನು ಗುರುತಿಸಲಿಲ್ಲ ಅಂದರೆ ಖಂಡಿತವಾಗಿ ಕೂಡ ಅದು ಮುಂದೆ ಮಗುವಿಗೆ ಮಾರಕ ಆಗ್ತದೆ, ತೊಂದರೆ ಆಗ್ತದೆ, ಬೆಳವಣಿಗೆಯೊಳಗೆ ತೊಂದರೆ ಆಗ್ತದೆ. ಆ ಒಂದು ನಿಟ್ಟಿನೊಳಗೆ ಒಂದು ಭೌತ ಚಿಕಿತ್ಸೆಯ ದೃಷ್ಟಿಕೋನ ಇದ್ರ ಬಗ್ಗೆ ಅವ್ರು ಮಾತಾಡ್ತಾರೆ. ಡಾಕ್ಟರ್ ಜ್ಯೋತಿ ಜೀವಣ್ಣ ಅವರು ಮೂಲತಃ ಪುಣೆಯವರು. ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಪುಣೆಯೊಳಗೆ ಪೂರ್ಣಗೊಳಿಸಿದ್ದಾರೆ. ಬಿ ಪಿ ಟಿ ಪದವಿಯನ್ನು ಕರ್ನಾಟಕ ವಿಶ್ವವಿದ್ಯಾಲಯದ ಜವಾಹರಲಾಲ್ ನೆಹರು ವೈದ್ಯಕೀಯ ಕಾಲೇಜಿನೊಳಗೆ 2000 ಇಸ್ವಿಯೊಳಗೆ, ಮತ್ತು ಎಂ ಪಿ ಟಿ ಅಂದರೆ ಪೋಸ್ಟ್ ಗ್ರಾಜುಯೇಷನ್ ಸ್ನಾತಕೋತ್ತರ ಪದವಿಯನ್ನು ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಎಸ್ ಡಿ ಎಂ ಫಿಸಿಯೋಥೆರಪಿ ಕಾಲೇಜಿನೊಳಗೆ 2008 ಪಡ್ಕೊಂಡಿದ್ದಾರೆ. ಈ ಹಿಂದೆ 6 ವರ್ಷಗಳ ಕಾಲ ಪುಣೆಯ ಕೆ ಇ ಎಂ ಆಸ್ಪತ್ರೆ ಮತ್ತು ಎಮ್ ಎ ರಂಗೂನ್ವಾಲಾ ಫಿಸಿಯೋಥೆರಪಿ ಕಾಲೇಜಿನೊಳಗೆ ಸೇವೆ ಸಲ್ಲಿಸಿದ್ದಾರೆ. 2008 ಇಲ್ಲಿವರೆಗೆ ಎಸ್ ಡಿ ಎಂ ಫಿಸಿಯೋಥೆರಪಿ ಕಾಲೇಜಿನೊಳಗೆ ಅಂದರೆ ಎಸ್ ಡಿ ಎಂ ಫಿಸಿಯೋಥೆರಪಿ ಕಾಲೇಜಿನೊಳಗೆ 15 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈ ವಿಶೇಷವಾಗಿ ಫಿಸಿಯೋಥೆರಪಿ ಅನ್ನೋದೇನಿದೆಲ್ಲ ಸಣ್ಣ ಮಗುವು ಕೂಡ ಅವಶ್ಯಕತೆ ಇದೆ ಅನ್ನೋದನ್ನು ಅವರು ಒತ್ತಿ ಹೇಳ್ತಾರೆ. ಆ ನಿಟ್ಟಿನೊಳಗೆ ಹೆಚ್ಚಿನ ಮಾಹಿತಿಯನ್ನು ಡಾಕ್ಟರ್ ಇವರಿಂದ ಮಾಡಿಕೊಳ್ಳೋಣಂತೆ, ಜ್ಯೋತಿ ಜೀವಣ್ಣ ಅವರಿಂದನೇ. ಅದಕ್ಕಿಂತ ಮೊದಲು ನಮ್ಮ ಕೇಳುಗರಿಗೆ ದೂರವಾಣಿ ಕರೆ ಮಾಡಲಿಕ್ಕೆ ದೂರವಾಣಿ ಸಂಖ್ಯೆಗಳು ತಮ್ಗೆ ಗೊತ್ತಿದೆ, 244-334-14-15 ಅಥವಾ 16. ಹೊರಗಿಂದ ಕರೆ ಮಾಡ್ತಾ ಇದ್ದರೆ ಧಾರವಾಡದ ಎಸ್ಟೇಟ್ ಕೋಡ್ ಸಂಖ್ಯೆ 0836 ಬಳಸಬೇಕು. ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಕೇಳುಗರೆ, ಡಾಕ್ಟರ್ ಜ್ಯೋತಿ ಜೀವಣ್ಣ ಅವರನ್ನು ಸ್ವಾಗತ ಮಾಡ್ತಾ ಇದ್ದೀವಿ. ಮೇಡಮ್ ನಮಸ್ಕಾರ, ವೆಲ್ಕಮ್. ನಮಸ್ಕಾರ ಸರ್. ನಮ್ಮ ಆತ್ಮೀಯ ಕೇಳುಗರಿಗೆ ಅವರು ಕರೆಗಳನ್ನು ನಾವು ಸ್ವೀಕರಿಸೋಕ್ಕಿಂತ ಮೊದಲು ಏನಿದು, ಯಾಕಂದರೆ ಇದು ಟಾಪಿಕೇ ತುಂಬ ಉದ್ದ ಆಗಿದೆ, ಜನಕ್ಕೆ ಅರ್ಥ ಆಗೋದಿಲ್ಲ. ಈ ಬೆಳವಣಿಗೆ ವಿಳಂಬಗಳ ಆರಂಭಿಕ ಗುರುತಿಸಬೇಕಂದ್ರೆ ಏನು ಇದು, ಇದ್ರ ಬಗ್ಗೆ ಮಾಹಿತಿ ಮಾಡಿಕೊಡ್ಬೋದಾ ಡಾಕ್ಟರ್? ಎಸ್ ಸರ್. ನಮಸ್ಕಾರ. ಮಗುವಿನ ಬೆಳವಣಿಗೆ ಅಂದರೆ ಎಲ್ಲರಿಗೂ ನಮಸ್ಕಾರ. ಸರ್, ನೀವು ಹೇಳ್ದಂಗೆ ಈಗ ನೀವು ಯಾವುದೇ ತಾಯಿಗೆ ಮಗು ಹೆಂಗಿದೆ ಅಂತ ಕೇಳಿದ ತಕ್ಷಣ ಅವರು ಮೊದಲು ಹೇಳೋದೇನು ಅಂದರೆ ತೂಕ ಜಾಸ್ತಿ ಆಗ್ತಾ ಇದೆ ಅಥವಾ ತೂಕ ಜಾಸ್ತಿ ಆಗ್ತಿಲ್ಲ, ಮಗು ಅಶಕ್ತಿ ಅನ್ನಿಸ್ತದೆ ಅಂತ, ಅದೇ ಮೇನ್ ಅವ್ರದ್ದು ಪ್ರಾಬ್ಲಮ್ ಇರ್ತದೆ. ಬಟ್ ಮಗುವಿನ ಬೆಳವಣಿಗೆ ಅಂದರೆ ಬರೀ ತೂಕ ಅಥವಾ ಎತ್ತರ ಹೆಚ್ಚಾಗುವುದಲ್ಲ, ಮಗುವಿನ ಬೆಳವಣಿಗೆ ಅಂದರೆ ಹುಟ್ಟಿದ ಮೇಲೆ ಮಗುವಿನಲ್ಲಿ ಕಂಡುಬರುವ ಎಲ್ಲ ಆಸ್ಪೆಕ್ಟ್ಸ್ ಅಂದರೆ ದೈಹಿಕ, ಭಾಷೆ, ಆಲೋಚನೆ ಮತ್ತು ಭಾವನಾತ್ಮಕ ಬೆಳವಣಿಗೆ ಏನಿದೆ ಅದು ಮಗುವಿನಲ್ಲಿ ಕಂಡು ಬರಬೇಕು. ಈ ಕೌಶಲ್ಯಗಳನ್ನು ಎಲ್ಲ ಮಕ್ಕಳು ಒಂದು ನಿರ್ದಿಷ್ಟ ಸಮಯಕ್ಕೆ ಕಲಿಬೇಕು. ಈಗ ಏನಾಗ್ತದೆ, ಈ ಬೆಳವಣಿಗೆಗಳು ಒಂದು ನಿರ್ದಿಷ್ಟ ಸಮಯಕ್ಕೆ ಆಗದಿದ್ದರೆ ಇವು ಒಂದು ಕಾಳಜಿಯ ಚಿಹ್ನೆ ಆಗಿರ್ಬೋದು. ಅಂದರೆ ಇದನ್ನು ನಾವು ಡೆವಲಪ್ಮೆಂಟಲ್ ಡಿಲೇ ಅಂತ ಹೇಳ್ತೀವಿ ನಮ್ಮ ಟರ್ಮ್ಸಲ್ಲಿ, ಅಂದರೆ ಬೆಳವಣಿಗೆಯ ವಿಳಂಬ ಅಂತ ಹೇಳ್ತೀವಿ. ಬೆಳವಣಿಗೆಯ ವಿಳಂಬ ಅಂದು ನಾರ್ಮಲಿ ಕಂಡುಹಿಡಿಯೋದು ಪ್ರಾಥಮಿಕ ಆರೈಕೆ ವೈದ್ಯರು ಇರ್ತಾರೆ ಪಿ ಎಚ್ ಸಿಸಲ್ಲಿ, ಇಲ್ಲ ಶಿಶು ವೈದ್ಯರು ಇರ್ತಾರೆ ಪಿಡಿಯಾಟ್ರಿಷನ್ಸ್ ಅಂತ ನಾವು ಹೇಳ್ತೀವಿ. ಮಕ್ಕಳು ಯಾವಾಗ ಫಸ್ಟ್ ಒಂದು ವರ್ಷದಲ್ಲಿ ವ್ಯಾಕ್ಸಿನೇಷನ್ ಅಥವಾ ಇಮ್ಯುನೈಸೇಷನಿಗೆ ಹೋಗ್ತಾರೆ ಅಲ್ಲಿ ನಾರ್ಮಲಿ ಇದು ಈ ಥರದ್ದು ಡಿಲೇಸ್ ಇದ್ದರೆ ಅಥವಾ ವಿಳಂಬಗಳಿದ್ದರೆ ಅಲ್ಲಿ ಕಂಡು ಹಿಡಿತಾರೆ. ಇಲ್ಲ ಎಷ್ಟೋ ಸರಿ ಏನಾಗ್ತದೆ, ಪೇರೆಂಟ್ಸ್ ಅಥವಾ ಪೋಷಕರು ಅವರು ವತಿಯಿಂದ ಕಾಳಜಿ ವ್ಯಕ್ತಪಡಿಸಿದಾಗ ಈ ವಿಳಂಬಗಳನ್ನು ಗುರುತಿಸಲಾಗುತ್ತದೆ. ಈಗ ಈ ವಿಳಂಬಗಳನ್ನು ಗುರುತಿಸುವುದು ಬರೀ ವೈದ್ಯರ ಜವಾಬ್ದಾರಿ ಮಾತ್ರ ಅಲ್ಲ, ಇದು ನಾವು ಮೊದಲು ತಿಳ್ಕೋಬೇಕು. ತಮ್ಮ ಮಗುವಿನ ಬೆಳವಣಿಗೆ ಬಗ್ಗೆ ಜಾಗ್ರತೆ ವಹಿಸೋದು, ಯಾವುದೇ ವಿಳಂಬಗಳನ್ನು ಅವರು ಕಂಡು ಬಂದರೆ ವೈದ್ಯರ ಗಮನಕ್ಕೆ ತರುವುದು, ಇದು ಪೋಷಕರ ಜವಾಬ್ದಾರಿ ಕೂಡ ಇದೆ. ಎಷ್ಟೋ ಸರಿ ಪೋಷಕರಿಗೆ ಡಾಕ್ಟರ್ಸ್ ಹೇಳ್ತಾರೆ ಇದು ವಿಳಂಬ ಅನ್ನಿಸ್ತಾ ಇದೆ, ಇಲ್ಲಿ ಹೋಗಿ ತೋರಿಸ್ರಿ ಅಥವಾ ಫಿಸಿಯೋಥೆರಪಿಗೆ ಹೋಗ್ರಿ, ಇಲ್ಲ ಏನಾದ್ರೂ ಒಂದು ಚೆಕಪ್ ಹೇಳಿರ್ತಾರೆ. ಎಷ್ಟೋ ಪೇರೆಂಟ್ಸು ಏನಾಗಲ್ಲ, ಲೇಟಾಗಿ ಬರ್ಬೋದು, ಬಂದಾಗ ಸ್ವಲ್ಪ ಟೈಮ್ ಕೊಡಬೇಕು ನಾವು ಮಗುಗೆ ಅಂತ ಅವರು ವತಿಯಿಂದನೂ ಡಿಲೇ ಮಾಡ್ತಾರೆ. ಈ ಥರದ ಏನು ನಿಗ್ಲೆಕ್ಟ್ ಇದೆ ಅದು ಪೇರೆಂಟ್ಸ್ ಮಾಡಬಾರ್ದು. ಈಗ ಕೆಲವೊಂದು ಅಭಿವೃದ್ಧಿ ಅಥವಾ ಬೆಳವಣಿಗೆ ಸಿಂಪಲ್ ಚಿಹ್ನೆ ಇರ್ತದೆ, ಅದು ಎಲ್ಲರೂ ಗಮನಿಸಬಹುದು. ಅಂದರೆ ಹೆಂಗೆ ಹೇಳ್ತಾ ಇದ್ದೀನಿ, ಮಗು ದೃಷ್ಟಿ ಕೊಟ್ಟು ನೋಡ್ತಾ ಇಲ್ಲ ಅಥವಾ ಕೈ ಕಾಲು ಅತಿ ತುಂಬ ಗಟ್ಟಿ ಹಿಡಿತಾ ಇರ್ಬೋದು, ಇಲ್ಲ ಕೆಲವೊಮ್ಮೆ ಕೈ ಕಾಲು ಚಟುವಟಿಕೆನೇ ಇರಲಿಕ್ಕಿಲ್ಲ, ಅದು ಪಾಸಿಬಿಲಿಟಿ ಇದೆ. ಇಲ್ಲ 2 ತಿಂಗಳಾದರೂ ಕೂಡ ಕೆಲವೊಂದು ಮಕ್ಕಳು ಮತ್ತೆ ತಿರುಗಿ ಸ್ಮೈಲ್ ಕೊಡೋದಿಲ್ಲ ಅಥವಾ ನಗುವುದಿಲ್ಲ, ಇಲ್ಲ 4 ತಿಂಗಳು 4.5 ತಿಂಗಳಾದರೂ ಗೋಣು ಹಿಡಿಯೋದಿಲ್ಲ. ಈ ಥರದ್ದು ಕೆಲವೊಂದು ಸಿಂಪ್ಟಮ್ಸ್ ಇರ್ತದೆ ಅಥವಾ ಸೈನ್ಸ್ ಇರ್ತದೆ. ಇದು ವಯಸ್ಸಿನ ತಕ್ಕಂತೆ ಎಲ್ಲ ಮಕ್ಕಳು ಕಲಿತಾ ಹೋಗಬೇಕು. ಆದರೆ ಕೆಲವೊಮ್ಮೆ ಏನಾಗ್ತದೆ, ಇದು ಸ್ವಲ್ಪ ಡಿಲೇ ಆಗ್ಬೋದು ಎಷ್ಟೋ ಮಕ್ಕಳಲ್ಲಿ. ಈ ಎಲ್ಲ ಸಮಸ್ಯೆಗಳಿಗೆ ಈ ಥರದ ಸಮಸ್ಯೆ ಏನೇನು ನೀವು ಕಂಡು ಬರ್ತೀರಿ ಮಕ್ಕಳಲ್ಲಿ? ಅದು ವೈದ್ಯರಿಗೆ ಅವರು ಹೋಗಿ ಹೇಳಲಿಲ್ಲ ಅಂದರೆ ಎಷ್ಟೋ ಸರಿ ಅದು ಇನ್ನೂ ಡಿಲೇ ಆಗ್ಬೋದು. ಆಮೇಲೆ ಮೊದಲು ಕಲಿಬೇಕಿದ್ದು ಅಂತೂ ಬರಲಿಲ್ಲ ಅಂದರೆ ಮುಂದಿನ ಡೆವಲಪ್ಮೆಂಟ್ ಅದರಿಂದ ಇನ್ನೊಂದಷ್ಟು ಡಿಲೇ ಆಗ್ಬೋದು. ಸೊ ಆಮೇಲೆ ಈ ಎಲ್ಲ ಚಿಹ್ನಗಳನ್ನ ಎಷ್ಟು ಬೇಗನೆ ನಾವು ಗುರುತಿಸ್ತೀವಿ ಅಷ್ಟು ಮಕ್ಕಳಿಗೆ ನಾವು ಜಲ್ದಿ ಅಥವಾ ಉತ್ತಮ ಏನು ಹೇಳ್ತೀವಿ ಅಂದರೆ ಪುನರ್ವಸತಿಗಾಗಿ ಸರಿಯಾದ ನಾವು ಟ್ರೀಟ್ಮೆಂಟು ಅಥವಾ ಬೆಂಬಲ ಕೊಟ್ಟರೆ ಅದು ತುಂಬ ಸಹಾಯ ಆಗುತ್ತದೆ. ನಮ್ಮಲ್ಲಿ ಈಗ ಹಾಸ್ಪಿಟ್ಲಲ್ಲಿ ನಾವು ದಿನಕ್ಕೆ ಒಂದು 25-30 ಈ ಥರ ಮಕ್ಕಳು ನೋಡ್ತೀವಿ. ಅದು ಪೇರೆಂಟ್ಸ್ ಕರ್ಕೊಂಡು ಬರ್ತಾರೆ, ಪೋಷಕರು ಕರ್ಕೊಂಡು ಬರ್ತಾರೆ. ನಾವು ಎಲ್ಲ ರೀತಿ ಅಂದರೆ ಅದಕ್ಕೆ ಬೇಕಾಗಿದ್ದು ಕಣ್ಣಿಂದು ತಪಾಸಣೆ ಇರ್ಬೋದು, ಕಿವಿದು ಇರ್ಬೋದು, ಭಾಷೆ ತಪಾಸಣೆ ಇರ್ಬೋದು, ಏನು ಯಾವ ವಯಸ್ಸಿಗೆ ಇರಬೇಕು ಅದೆಲ್ಲ ತಪಾಸಣೆ ಎಲ್ಲ ಮಾಡಿ ಆ ತಕ್ಕಂತೆ ಅವ್ರಿಗೆ ಆಯಾ ಟ್ರೀಟ್ಮೆಂಟಿಗೆ ಗೈಡ್ ಮಾಡ್ತೀವಿ. ಸೊ ಇದು ಪೇರೆಂಟ್ಸ್ ಸ್ವಂತಾಗಿ ಮುಂದೆ ಬಂದರೆ ಜಲ್ದಿ ಅಂದರೆ ಏನು ಡಿಲೇಸ್ ಇದೆ ಅದು ಕವರಪ್ ಮಾಡ್ಕೋಬೋದು ಅಂತ ನಾನು ಪೇರೆಂಟ್ಸಿಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ. ಡಾಕ್ಟರ್ ಜ್ಯೋತಿ ಜೀವನ್ ಅವರವರೇ, ತುಂಬ ವಿಸ್ತೃತವಾಗಿ ಇಲ್ಲಿ ತನಕ ಏನು ಬೆಳವಣಿಗೆಯ ವಿಳಂಬಗಳ ಆರಂಭಿಕ ಗುರುತಿಸಬೇಕೆ ಅನ್ನೋದ್ರ ಬಗ್ಗೆ ತುಂಬ ವಿಸ್ತೃತ ಮಾಹಿತಿ ನೀಡಿದಿರಿ. ಪಾಲಕರು ಗಮನಿಸಬೇಕಾದ ಅಂತಂದರೆ ಮಗುವಿನ ಲಕ್ಷಣಗಳನ್ನು ಗುರುತಿಸೋದನ್ನು ಕಲಿಬೇಕು. ಏನಾದರೂ ತೊಂದರೆ ಕಂಡರೆ ತಾವೇ ಪರಿಹಾರ ಮಾಡೋದು ಬೇಡ, ತಜ್ಞ ವೈದ್ಯರ ಕಡೆ ಕರ್ಕೊಂಡು ಹೋಗಲಿ. ಆಮೇಲೆ ಫಿಸಿಯೋಥೆರಪಿಸ್ಟ್ ಅವ್ರ ಕಡೆ ಹೋದರೆ ಖಂಡಿತವಾಗಿ ಒಂದು ಪರಿಹಾರ ಇದೆ. ಮುಂದೆ ಮಗುವಿಗೆ ದೊಡ್ಡದಾದಮೇಲೆ ಆಗೋ ತೊಂದರೆಗಳನ್ನು ಮೊದಲೇ ಕಂಡುಹಿಡಿದು ಚಿಕಿತ್ಸೆ ಕೊಟ್ಟರೆ ಖಂಡಿತವಾಗಿ ಕೂಡ ಮಗುವನ್ನು ನಾವು ಉತ್ತಮ ನಾಗರಿಕನಾಗಿ ಬೆಳೆಸ್ಬೋದು. ನಾವು ಮಗು ಸಂತೋಷದಿಂದ ಬೆಳವಣಿಗೆ ಆಗ್ತಾ ಇರೋದನ್ನು ನೋಡಿ ಇನ್ನೂ ಖುಷಿ ಪಡ್ಬೋದು, ಮಗು ಕೂಡ ಒಂದು ಉತ್ತಮ ಉಜ್ವಲ ಭವಿಷ್ಯವನ್ನು ಮಾಡಿಕೊಡ್ಬೋದು. ಭಾಳ ಸಂತೋಷ, ವಿಸ್ತೃತ ಮಾಹಿತಿ ನೀಡಿದ್ರಿ. ಈಗ ಕರೆಗಳನ್ನು ತೆಗೆದುಕೊಳ್ಳೋಣ. ಡಾಕ್ಟರ್ ಜ್ಯೋತಿ ಅವರೇ, ಮೊದಲ ಕರೆಯನ್ನು ತಗೋತಾ ಇದ್ದೀವಿ. ನಮಸ್ಕಾರ. ನಮಸ್ಕಾರ. ಹಲೋ ಹಲೋ, ಎಲ್ಲಿಂದ ಮಾತಾಡ್ತಾ ಇದ್ರಿ ಸರ್? ಹಲೋ ಸರ್. ಹಾಂ, ಕೇಳ್ತಾ ಇದೆಯಾ? ಹೇಳಿ. ನಮಸ್ಕಾರ ರೀ. ಹಾಂ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ನಾನು ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮುಗುಳ್ಕೋಟದಿಂದ ಶಿವಲಿಂಗ ಹಿರೇಮಠ ಮಾತಾಡೋದು ಸರ್. ನಮಸ್ಕಾರ, ಹೇಳಿ. ಬಹಳ ಸಂತೋಷ. ಹಲೋ ಸರ್. ಅಂದ್ರೆ ಮಕ್ಕಳ ಮಾನಸಿಕ ಬೆಳವಣಿಗೆಯಲ್ಲಿ ತಂದೆ ತಾಯಿಯ ಪಾತ್ರ ಏನು ಅಂತ ಕೇಳಬೇಕಾದ್ರೆ ಸರ್, ಕ್ವಶನ್. ಇವರು ಸೈಕಟಿಸ್ಟ್ ಅಲ್ಲ, ಫಿಸಿಯೋಥೆರಪಿಸ್ಟ್ ಇದ್ದಾರೆ. ಅಂದ್ರೆ ಹೇಗೆ ಭೌತಿಕ ಚಿಕಿತ್ಸೆಯಿಂದ ನಾವು ಹೇಗೆ ಮಗುನ ಸರಿ ಮಾಡಬಹುದು? ಡಾಕ್ಟರ್ ಮಾತಾಡ್ತಾರೆ ನೋಡಿ, ಸರ್. ನೀವೀಗ ಕೇಳಿದ್ರಿ ಮೆಂಟಲ್ ಡೆವಲಪ್ಮೆಂಟ್ ಬಗ್ಗೆ. ಮೆಂಟಲ್ ಡೆವಲಪ್ಮೆಂಟಲ್ಲಿ ಪೇರೆಂಟ್ಸ್ ರೋಲ್ ಏನಂದರೆ, ನೀವು ಎಷ್ಟು ಎಕ್ಸ್ಪೋಜರ್ ಕೊಡ್ತೀರಿ ಅಥವಾ ನೀವು ಎಷ್ಟು ಸ್ಟಿಮ್ಯುಲೇಷನ್ ಕೊಡ್ತೀರಿ ಆ ತಕ್ಕಂತೆ ಮಗು ಕಲಿತದೆ. ಎಷ್ಟು ಈಗ ನೀವು ನಾರ್ಮಲ್ ಇದ್ದ ಮಗು ಒಂದು ಕೋಣೆಯಲ್ಲಿ ಇಟ್ಬಿಟ್ರೆ ಅದು ಕೂಡ ಗ್ರ್ಯಾಜುಯಲಿ ಮೆಂಟಲಿ ರಿಟಾರ್ಡೆಡ್ ಆಗ್ಬೋದು. ಹೌದಾ? ಸೊ ನೀವು ಏನು ಎಕ್ಸ್ಪೋಜರ್ ಕೊಡ್ತೀರಿ, ಏನು ಮಗು ಕಲಿಸ್ತೀರಿ ಅದು ಮಗು ಕಲ್ಕೋತದೆ. ನೀವು ಕಲಿಸ್ಲಿಲ್ಲ ಅಂದರೆ ಮಗು ಕಲ್ಕೊಳ್ಳೋದಿಲ್ಲ. ಸೊ ಎಲ್ಲ ಅಂದರೆ ಬರೀ ಫಿಸಿಕಲ್ ಡೆವಲಪ್ಮೆಂಟ್ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ. ಯಾವುದೇ ಮಗುಗೆ ಫಿಸಿಕಲ್ ಡೆವಲಪ್ಮೆಂಟ್ ಇಂಪಾರ್ಟೆಂಟ್ ಇದ್ದಷ್ಟು ಮೆಂಟಲ್ ಡೆವಲಪ್ಮೆಂಟ್ ಕೂಡ ಇಂಪಾರ್ಟೆಂಟ್ ಇದೆ. ಸೊ ಎಲ್ಲ ಚೆನ್ನಾಗಿದ್ದ ಮಗು ಪೇರೆಂಟ್ಸ್ ಸಫಿಷಿಯೆಂಟ್ ಸ್ಟಿಮ್ಯುಲಸ್ ಕೊಡಲಿಲ್ಲ ಅಂದರೆ ರಿಟಾರ್ಡೆಡು ಆಗ್ಬೋದು. ಇಲ್ಲ ರಿಟಾರ್ಡೆಡ್ ಇದ್ದ ಮಗು ಇನ್ನೊಂದಷ್ಟು ರಿಟಾರ್ಡೆಡ್ ಆಗ್ಬೋದು. ಇಲ್ಲ ರಿಟಾರ್ಡೆಡ್ ಇದ್ದ ಮಗು ನೀವು ಸ್ಟಿಮ್ಯುಲಸ್ ಕರೆಕ್ಟಾಗಿ ಕೊಡ್ತಾ ಹೋಗಿದ್ರೆ ಇಟ್ ಮೇ ಇಂಪ್ರೂವ್ ಆಲ್ಸೋ. ಒಂದು ಮಾತು ಬರ್ತದೆ, ಮನಸ್ಸೇ ಮಾಧವ ಅಂತ ಹೇಳಿ. ನಾವು ಪಾಲಕರು ಮನಸ್ಸನ್ನು ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಇದ್ದರೆ ನಮ್ಮ ಮಕ್ಕಳು ಕೂಡ ಚೆನ್ನಾಗಿರ್ತಾರೆ. ಮಗುವನ್ನು ಒಂದು ಧನಾತ್ಮಕವಾಗಿ ಬೆಳೆಸ್ಬೇಕು. ಹಾಂ, ಏನಾದ್ರು ತೊಂದರೆ ಇದ್ದರೆ ನಾವು ಧನಾತ್ಮಕವಾಗಿದ್ದು ನಮ್ಗೆ ಕಾಣ್ತದ್ದು. ಹೀಗಾಗಿ ನೇರವಾಗಿ ತಜ್ಞ ವೈದ್ಯರ ಸಲಹೆ ಪಡ್ಕೊಂಡು ನಾವು ಮಗುವನ್ನು ಸರಿ ಮಾಡೋ ಸಾಧ್ಯತೆ ಇದೆ. ಅದಕ್ಕೆ ಗುರುತು ಮಾಡ್ಕೊಳ್ಳೋದು ಭಾಳ ಮುಖ್ಯ. ಆ ದೃಷ್ಟಿಯಿಂದ ನಿಮ್ಮ ಪ್ರಶ್ನೆನೂ ಸರಿಯಾಗಿದೆ, ಮೇಡಮ್ ತುಂಬ ಚೆನ್ನಾಗಿ ಉತ್ತರ ಕೊಟ್ಟಿದ್ದಾರೆ, ನಿಮಗೆ ಅಭಿನಂದನೆಗಳು. ನಮಸ್ಕಾರ. ಉತ್ತರ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಎಸ್ ಡಿ ಎಂ ಡಾಕ್ಟರ್, ಆರೋಗ್ಯ ಸಂವಾದ ಕಾರ್ಯಕ್ರಮ ಇದು. ಯಾರು ಮಾತಾಡ್ತಾ ಇದ್ದೀರಿ? ಹಾ, ನಮಸ್ಕಾರ ಸರ್. ನಾನು ವಿಜಯನಗರ ಜಿಲ್ಲೆ ಹೂವಿನಡಗಿರಿ ತಾಲೂಕು. ಹಾ, ಪ್ರಕಾಶ್ ಬುದ್ಧಿ ಅಂತ ಮಾತಾಡೋದು ಸರ್. ಹಾ, ನಮಸ್ಕಾರ, ಹೇಳಿ. ಮಗುವಿನ ಒಂದು ಬೆಳವಣಿಗೆಯೊಳಗೆ ತಾವೇನಾದ್ರು ತೊಂದರೆ ಕಂಡುಕೊಂಡಿದ್ದೀರಾ? ಹೇಗೆ ಈ ಮಗುವಿನ ಒಂದು ಒಂದು ತೂಕ ಕಮ್ಮಿ ಆಗೋದು, ಆಮೇಲೆ ಅದ್ರ ತಕ್ಕಂಗೆ ಎತ್ತರ, ಇವುಗಳನ್ನು ಯಾವ ತಿಂಗಳನ್ನ ನಾವು ಗುರುತು ಮಾಡಬೇಕಂತ ಮೇಡಮ್ ಹೇಳ್ತಾರೆ. ಆದ್ರೆ ಒಂದು ವಿಷಯ, ಮಗುವಿನ ತೂಕ ಎತ್ತರ ಅಂದೇ ಬಹಳ ಗಮನಿಸಬಾರ್ದು, ಅದು ಇರಲಿ. ಅದ್ರ ಜೊತೆಗೆ ಮಗು ಭೌತಿಕವಾಗಿ ಸರಿಯಾಗಿ ಬೆಳೀತಿದೆಯಲ್ಲೋ, ಅದನ್ನ ಬಹಳ ಮುಖ್ಯ. ಅದನ್ನು ಕಣ್ಣು ಗಮನಿಸ್ಬೇಕು. ಕಣ್ಣು ಹೆಂಗಿದಾವು, ಕಿವಿ ಹೆಂಗಿದಾವು, ಮೂಗು ಹೆಂಗಿದೆ, ಏನ ಕೇಳ್ತದ, ವಾಸನೆ ಗುರುತು ಹಿಡಿತದ, ಇದು ಡಾಕ್ಟರ್ ಜ್ಯೋತಿ ಅವ್ರು ಮಾತಾಡ್ತಾರೆ ನೋಡಿ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ತಾವು ಈಗ ಹೇಳಿದ್ರಿ ಎತ್ತರ ಆಗೋದು ಅಥವಾ ತೂಕ ಬೆಳೆಯೋದು ಇದು ಇಂಪಾರ್ಟೆಂಟ್, ಹೌದು. ಆದರೆ ಇದ್ರ ಜೊತೆಗೆ ಬೇರೆ ಡೆವಲಪ್ಮೆಂಟ್ಸ್ ಏನೇನು ನಾನು ಹೇಳಿದ್ದೆ ಮುಂಚೆ, ತಂದೆ ತಾಯಿಗಳನ್ನ ಗುರುತು ಹಿಡಿಯೋದು, ಅದೇ ಸರ್, ಆ ಥರದ್ದು ಆ ಥರದ ಏನು ಡೆವಲಪ್ಮೆಂಟ್ಸ್ ಇದೆ ಅದು ಇಂಪಾರ್ಟೆಂಟ್. ಈಗ ತಾಯಿ ತಂದೆ ತಾಯಿ ಮಗುವಿನ ಕರ್ಕೊಂತಾರೆ, ಅವಾಗ ಇದು ನಮ್ಮವರು ಅಥವಾ ಅಪರಿಚಿತರು ಅನ್ನೋದು ಗುರುತು ಹಿಡಿಯೋದು ಅದು ಒಮ್ಮಿಗ್ಲೇ ಬರೋದಿಲ್ಲ. ಆದರೆ ಬೈ 8 months 9 months ಹೊರಗಿನವರು ಮನೆಯನ್ನವರು ಮನೆಯನ್ನವರು ನೋಡಿದರೆ ನಗುವುದು ಅಂದರೆ ಆ ಥರದ್ದು ಏನು ಡೆವಲಪ್ಮೆಂಟ್ಸ್ ಇದೆ ಅದು ಎಲ್ಲ ಮೆಂಟಲ್ ಡೆವಲಪ್ಮೆಂಟಿಗೆ ಡೈರೆಕ್ಟ್ಲಿ ಆ್ಯಂಡ್ ಇನ್ಡೈರೆಕ್ಟ್ಲಿ ಇಟ್ ಈಸ್ ಹೆಲ್ಪಿಂಗ್, ಅಂದರೆ ಅದು ಅದಕ್ಕೆ ಸಹಾಯ ಮಾಡ್ತದೆ. ಸೊ ಬರೀ ಹೈಟು ಒಂದೇ ಬೆಳೀತಾ ಇಲ್ಲ ಅಥವಾ ವೇಟ್ ಒಂದು, ಅದು ಹೈಟು ವೇಟ್ ಬೆಳೆಯೋದೇನಿದೆ ಅದು ನಿಮ್ಮ ಕೈಯಿಂದಲ್ಲ, ವೇಟ್ ನೀವು ಫೀಡ್ ಮೇಲೆ ಅದೆಲ್ಲ ಭಾಳ, ಅಂದರೆ ಅದು ಪಿಡಿಯಾಟ್ರಿಷಿಯನ್ ನಿಮಗೆ ಗೈಡ್ ಮಾಡ್ತಾರೆ ಅದ್ರ ತಕ್ಕಂಗೆ. ಬಟ್ ನಾನು ಹೇಳ್ತಾ ಇದ್ದಿದ್ದು ಇವತ್ತಿಂದು ಚರ್ಚೆ ವಿಷಯದ ಏನಂದರೆ, ನೀವು ಡಿಲೇಸ್ ಏನಿದೆ ಅಂದರೆ ವಿಳಂಬಗಳು, ನಮ್ಮ ಕಡೆ ಈಗ ಕೆಲವೊಂದು ಮಕ್ಕಳು ಅಗ್ದಿ 10 ವರ್ಷ 9 ವರ್ಷಕ್ಕೆ ಬರ್ತಾರೆ, ಆ ವಯಸ್ಸಿಗೆ ಬಂದಮೇಲೆ ನಾವು ಏನು ಮಾಡೋಕ್ಕಾಗೋದಿಲ್ಲ ಅಲ್ಲ. 8 ವರ್ಷಕ್ಕಾದರೂ ಇನ್ನು ಕೂಡ್ತಿಲ್ಲ ನಿಲ್ತಿಲ್ಲ ಅನ್ನೋ ಮಗುಗೆ ನಾವು ನಿಲ್ಲಿಸಿ ನಡೆಸ್ಲಿಕ್ಕೆ ಆಗಲ್ಲ. ಆದರೆ ಅದೇ ಮಗು ಒಂದು ವೇಳೆ 1 ವರ್ಷಕ್ಕದು ಬಂದಿದ್ರೆ ಟ್ರೈ ಮಾಡ್ಬೋದು, ಮಗು ಅಟ್ಲೀಸ್ಟ್ 5 ವರ್ಷದವರೆಗೆ ಡೆವಲಪ್ಮೆಂಟ್ ಆಗ್ತಾ ಇರ್ತದೆ. ಸೊ ಅದಕ್ಕಂತ ನಾವು ಇದು ವಿಷಯ ಇವತ್ತು ತಗೊಂಡಿದ್ದು ಚರ್ಚೆಗೆ. ಹೌದು, ಖಂಡಿತವಾಗಿ ಕರೆ ಮಾಡೋದಕ್ಕೆ ಧನ್ಯವಾದಗಳು ಡಾಕ್ಟರ್. ಈಗ ಮುಖ್ಯವಾಗಿ ಮಗುವಿನ ಬೆಳವಣಿಗೆಯ ವಿವಿಧ ಅಂಶಗಳು ಅಂತ ಹೇಳೋದಲ್ಲ, ಇವನ್ನ ಯಾವುವು, ಇವನ್ನ ಪಾಲಕರು ಗಮನಿಸ್ಬೇಕಲ್ಲ, ಯಾವ್ಯಾವ ಅಂಶಗಳನ್ನು ಮಗು ಬೆಳಿಬೇಕಾದ್ರೆ ಪಾಲಕರು ಗಮನಿಸ್ಬೇಕು, ಇದನ್ನು ಇನ್ನೊಂದ್ಸಲ ಹೇಳ್ತೀರಾ? ಸರ್, ಈಗ ನಾನು ಸ್ಟಾರ್ಟಿಂಗಿಗೆ ಹೇಳಿದೆ ಅದು ದೈಹಿಕ ಭಾಷೆ. ಭಾಷೆ ಅಂದರೆ ಏನು, ಈಗ ಈ ಮುಂದೆ ನಿಂತು ಯಾರಾದರೂ ಮಾತಾಡಿಸಿದಾಗ ಮಗು ಸ್ಮೈಲ್ ಮಾಡ್ತದೆ ಅಂದರೆ ಅದು ಎಷ್ಟು ರೆಸಿಪ್ರೋಕೇಟ್ ಮಾಡ್ತದೆ ನಾವು ಮಾತಾಡುವಾಗ, ಅದಕ್ಕೆ ಎಷ್ಟು ಕಲಿತಾ ಇದೆ ಅನ್ನೋದು ನಾವು ಗಮನ ಪಡಬೇಕು ಫಸ್ಟ್. ಅಂದರೆ ಅದರಿಂದ ಬರೀ ನಗ್ತಾ ಇದೆ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಬಟ್ ಮಗು ಮೆಂಟಲಿ ಎಷ್ಟು ಇಂಪ್ರೂವ್ ಆಗ, ಮೆಂಟಲ್ ಲರ್ನಿಂಗ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಬರೀ ಎಲ್ಲೋ ನೋಡಿ ಎಲ್ಲೋ ನಗ್ತದೆ ಅಂದರೆ ಹಂಗಲ್ಲ, ವ್ಯಕ್ತಿಗಳನ್ನ ನೋಡಿ ನಗ್ತಿರಬೇಕು. ಎಷ್ಟೋ ಸರಿ ಏನಾಗ್ತದೆ, ಮಗು ಮಲಗಿದ್ದಾಗ ನಗ್ತಾ ಇರ್ತದೆ, ಅದು ಮಗು ನಗ್ತದೆ ಅಂತ ಹೇಳೋಕ್ಕಾಗಲ್ಲ. ಹೌದು, ಇಂಟೆನ್ಷನಲಿ ಕೆಲವೊಂದು ರಿಯಾಕ್ಷನ್ ಬರಬೇಕು, ಸೂಕ್ಷ್ಮವಾಗಿ ಗಮನಿಸಬೇಕು. ಹೌದು, ಅಂದ್ರೆ ಪಂಚೇಂದ್ರಿಯಗಳು ಹೆಂಗಿದೆ ನಾವು ಗುರುತಿಸಬೇಕು ಅಲ್ಲ. ಹೌದು, ಹಾ, ಬಾ ಸಂತೋಷ. ಮತ್ತೊಂದು ಕರೆ. ಹಲೋ, ನಮಸ್ಕಾರ. ಎಸ್ ಡಿ ಎಂ ಡಾಕ್ಟರ್ ಆರೋಗ್ಯ ಸಂವಾದ ಹೇಳಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಹಲೋ, ಹಲೋ, ಹಾ ಹೇಳಿ ಹೇಳಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ ಹೇಳಿ, ಕೇಳುತ್ತಾ ಹೇಳಿ. ಹಲೋ, ಹಾ ಹೇಳಿ. ಹಾ, ಕರೆಗಳಲ್ಲಿ ಕಡಿತ ಆಗ್ತಾ ಇದೆ. ಹಲೋ, ನಮಸ್ಕಾರ. ಹಲೋ, ಹಾ, ರೇಡಿಯೋ ಸ್ವಲ್ಪ ದೂರ ಹೇಳಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಸರ್, ನಾವು ಬಿಜಾಪುರ ಜಿಲ್ಲಾ ಚರ್ಚನ್ ತಾಲೂಕಿನಿಂದ ನಿಂಗಪ್ಪ ದ್ರಾವರ್ ಅಂತ ಮಾತಾಡೋದು ಸರ್. ತುಂಬಾ ದೂರದಿಂದ ಮಾತಾಡ್ತಾ ಇದ್ದೀರಿ, ಸಂತೋಷ ಹೇಳಿ. ನಾವು ನಮ್ಮ ಹುಡುಗ ಇವಾಗ ಇವಾಗ ನಿಮ್ದು ಎಸ್ ಡಿ ಎಂ ಆರೋಗ್ಯ ಕೇಳಿದಾಗ ಗೊತ್ತಾಯ್ತ್ರಿ, ನಮ್ಮ ಹುಡುಗ ಇವು 22 ವರ್ಷ ರೀ. ಓಹೋ, ಅಂದ್ರೆ ಅಂದ್ರೆ ದೊಡ್ಡದಾಗ್ಬಿಟ್ಟಿದ್ದಾನೆ. ದೊಡ್ಡವಾಗಿದ್ದಾನ್ರಿ. ನೀವೇನು ಕಣ್ಣಿಂದು ಸ್ವಲ್ಪ ಕಣ್ಣಿನ್ರಿ ಮೆಳಗಣ್ಣ ಅಂತಾರಲ್ರಿ ಹಳ್ಳಿ ಕಡೆ. ಇದು ನಿಮ್ಗ ಯಾವಾಗ ಗೊತ್ತಾಯ್ತು ಮೆಳಗಣ್ಣ ಇದೆ ಅಂತೇಳಿ? ಇಲ್ಲಿ ಇದು ನಮ್ಗೆ ಅವಾಗಲೇ ಗೊತ್ತಾಗ್ಯದ್ರಿ. ಇದು ಹಳ್ಳಿ ಕಡೆ ಏನ್ ಗೊತ್ತ, ನಾವು ಹಳ್ಳಿಯವ್ರಲ್ರಿ, ಇದು ನಾರ್ಮಲ್ ಇರ್ತಾವ್ಬಿಟ್ಟು ಮೇಳಗಣ್ಣ ಏನದು ಅನ್ನೋದು ಇರ್ತಾವ, ಹಂಗದ ಅಂತ ನಾವು ಸುಮ್ನೆ ಇದ್ದೇವ್ರಿ. ಅದ್ರಲ್ಲೂ ಕಾಣಿಸೋದು ಮಾಡೋದ ಇದೆ ರೀ, ನೋಡಲ್ ಏನೋ ಸ್ವಲ್ಪ ಮೇಳಗಣ್ಣ ಸ್ವಲ್ಪ ಹೊರ ಕಾಣಿಸ್ತಿರ್ಬಲ್ರಿ. ಒಂದ್ ಮಾತು ಹೇಳ್ರಿ ಮೇಡಮ್. ಈಗ ನೀವು ಹೇಳೋ ಪ್ರಕಾರ ಆಲ್ರೆಡಿ 22 ವರ್ಷ ಅಂತ ಹೇಳಿದ್ರಿ ಸರ್. ಸೊ ಇದು ಈಗ ಆ ನಿಮ್ಮ ಮಗುವಿನಲ್ಲಿ ಏನು ಸ್ಕೋಪ್ ಇದೆ, ಏನು ಚೇಂಜಸ್ ಇರ್ಬೋದು ಅನ್ನೋದು ನೀವು ಕಣ್ಣಿನ ಡಾಕ್ಟರಿಗೆ ಕಂಡ್ರೆ ಇಟ್ ವಿಲ್, ನಾನು ಸಜೆಸ್ಟ್ ಮಾಡ್ತೀನಿ ಅದು ಉಪಯೋಗ ಆಗ್ಬೋದು ಅಂತ. ಬಟ್ ನಿಮ್ಮ ಥರ ಇನ್ನು ಏನಾದರೂ ಪೇರೆಂಟ್ಸ್ ಯಾರೀಗ ಕೇಳ್ತಾ ಇದ್ದಾರೆ ಈ ಪ್ರೋಗ್ರಾಮಿಗೆ. ಅವ್ರಿಗೆ ನಾನು ಹೇಳೋದು ಏನು ಭಾವಿಸೋದಂದರೆ, ನಾರ್ಮಲ್ ಹೌದು ಚಿಕ್ಕ ಮಕ್ಕಳು ಹುಟ್ಟಿದಾಗ ಸ್ವಲ್ಪ ಮೆಳ್ಳಗನ್ನು ಕೆಲವೊಂದು ಮಕ್ಕಳಲ್ಲಿ ಇರಬಹುದು, ಬಟ್ ಅದು ಒಂದು ಒಂದೂವರೆ ವರ್ಷ ತನಕ ಕಡಿಮೆ ಆಗ್ತಾ ಹೋಗಬೇಕು. ಅದು ಒಂದು ವೇಳೆ ಕಡಿಮೆ ಆಗ್ತಾ ಇಲ್ಲ ಅಂದರೆ ಖಂಡಿತ ಅದೇ ವಯಸ್ಸಿಗೆ ನೀವು ಕಣ್ಣಿನ ಡಾಕ್ಟರ್ಗೆ ಅದು ಎಲ್ಲ ಭೇಟಿಯಾದರೆ ಅವರು ಆವಾಗನೇ ಅದಕ್ಕೆ ಗೈಡೆನ್ಸ್ ಕೊಟ್ಟರೆ ಇಂಪ್ರೂವ್ಮೆಂಟ್ಸ್ ಆಗ್ತದೆ. ಮಗುವಿದ್ದಾಗಲೇ ತೋರಿಸಿದ್ರೆ ಸರಿ ಮಾಡಬಹುದು. ಹೌದು ನೋಡಿ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಂದು ಕರೆ. ನಮಸ್ಕಾರ, ಎಸ್ಡಿಎಂ ಡಾಕ್ಟರ್. ನಮಸ್ಕಾರ ಹೇಳಿ, ಎಲ್ಲಿಂದ? ನಮಸ್ತೆ. ಹಾಂ ನಮಸ್ಕಾರ ಹೇಳಿ. ನಮ್ಮ ಹೆಸರು ವೀರೇಶ್ ಅಂತ. ವೀರೇಶ್ ಅವರೇ, ಮಗು ಬೆಳೆಸ್ತಾ ಇದ್ದೀರಾ ಹೇಗೆ ಮನೆಯಲ್ಲಿ? ಮಗು, ನಾವು ಬ್ಲೈಂಡ್. ಹಾಂ ಬ್ಲೈಂಡ್, ಓಕೆ. ಮಕ್ಕಳು ಇದ್ದಾರಾ? ಹಾಂ ಇದ್ದಾರೆ, ಒಂದು ಮಗು ಇದೆ, ನನ್ನ ಮಗು. ಹಾಂ ಹೇಗೆ? ಅವನಿಗೆ 4 ವರ್ಷ ಈಗ. ಹ್ಞೂ. ಏನಾದ್ರು ತೊಂದರೆ ಇದೆಯಾ? ಮಾತಾಡ್ತಾನೆ, ಬಟ್ ಅವ್ನು ಏನ್ ಮಾತಾಡ್ತಾನ ಅಂತ ಗೊತ್ತಾಗಲ್ಲ. ಓಕೆ, ಅಂದ್ರೆ ಮಾತಿನ ತೊಂದರೆ ಇದೆ, ಅಂದ್ರೆ ಧ್ವನಿ ಪೆಟ್ಟಿಗೆ ತೊಂದರೆ ಇದೆ, ಅಥವಾ ಅವನಿಗೆ ಅರ್ಥ ಆಗ್ತಾ ಇಲ್ಲ ಏನ್ ಮಾತಾಡ್ಬೇಕು ಅಂತ. ನಮಗ್ ಅರ್ಥ ಆಗ್ತಾ ಇಲ್ಲ, ಅವ್ನು ಏನೇನೋ ಮಾತಾಡ್ತಾನ. ಓಕೆ, ಅದು ನಮಗ್ ಅರ್ಥ ಆಗ್ತಾ ಇಲ್ಲ. ಬಟ್ ಮೇಡಮ್, ಇದು ಇದಕ್ಕೆ ಬೌದ್ಧ ಚಿಕಿತ್ಸೆ ಇದೆಯಾ? ಇದಕ್ಕೆ ಡಾಕ್ಟರ್ ಮಾತಾಡ್ತಾರೆ ನೋಡಿ. ಸರ್, ಈಗ ನೀವು ಹೇಳಿದ ಪ್ರಕಾರ 4 ವರ್ಷದ ಮಗು ಇನ್ನೂ ಸರಿ ಮಾತಾಡ್ತಿಲ್ಲ, ಅಂದರೆ ಜನಕ್ಕೆ ತಿಳಿಯೋ ಥರ ಮಾತಾಡ್ತಿಲ್ಲ. ಅವನು ಮಾತಾಡಲಿಕ್ಕೆ ಪ್ರಯತ್ನ ಪಡ್ತಾನೆ, ಆದರೆ ನಿಮಗೆ ಅವನು ಮಾತಾಡಿದ್ದು ಅರ್ಥ ಆಗ್ತಿಲ್ಲ. ಕರೆಕ್ಟ್. ಈಗ ಅದಕ್ಕೆ ನೋಡಿ, ಭೌತಚಿಕಿತ್ಸೆಯಲ್ಲಿ ಏನು ಅದಕ್ಕೆ ಟ್ರೀಟ್ಮೆಂಟ್ ಇರಲಿಕ್ಕಿಲ್ಲ, ಬಟ್ ನೀವು ಅದು ಸ್ಪೀಚ್ ಥೆರಪಿಸ್ಟ್ ಅಂತ ಇರ್ತಾರೆ, ಸ್ಪೀಚ್ ಥೆರಪಿ ಅಂತ ಒಂದು ವಿಭಾಗ ಇದೆ. ನೀವು ಅಲ್ಲಿ ಬಂದು ಅವ್ರು ಸ್ಪೀಚ್ ಥೆರಪಿಸ್ಟಿಗೆ ಭೇಟಿಯಾದರೆ ಅವರು ನಿಮಗೆ ಗೈಡ್ ಮಾಡ್ತಾರೆ ಸರಿಯಾಗಿ. ನೀವು ಬೇಕಂದ್ರೆ SDM ಹಾಸ್ಪಿಟಲಲ್ಲಿ ಬಂದು ಕೂಡ ಸ್ಪೀಚ್ ಥೆರಪಿ ವಿಭಾಗದಲ್ಲಿ ಅವ್ರದ್ದು ಗೈಡೆನ್ಸ್ ತಜ್ಞ ವೈದ್ಯರನ್ನು ಭೇಟಿಯಾಗಿ, ಇದು ಭೌತ ಚಿಕಿತ್ಸೆ ಸಮಸ್ಯೆ ಅಲ್ಲ, ಸ್ಪೀಚ್ ಥೆರಪಿಸ್ಟ್ ಅನ್ನು ಭೇಟಿಯಾಗಿ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ. ಹಲೋ, SDM ಡಾಕ್ಟರ್ ನಮಸ್ಕಾರ ಹೇಳಿ. ಹಲೋ. ಹಾ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಶಿವರಾಜ್ ಅವರೇ. ಮಗುವಿನ ಬೆಳವಣಿಗೆ ಬಗ್ಗೆ ತಮಗೇನಾದ್ರೂ ಗೊತ್ತಾಯ್ತಾ ಡಾಕ್ಟರ್ ಹೇಳಿದ್ದು? ಸರ್ ಗೊತ್ತಾಯ್ತು. ಈಗ ನಂಗೆ ರೈಟ್ ನೋವು, ನನ್ನ ಮಗಳು 9 ತಿಂಗಳಿದ್ದಾಳೆ ಸರ್. ಓಕೆ, ಸರಿಯಾದ ಸಮಯ. ಕೂದಲು ಡೆವಲಪ್ಮೆಂಟ್ ಆಗಿಲ್ಲ ಸರ್. ನಾವು ಆಲ್ರೆಡಿ ಒಂದು 1 ಮಂತ್ ಬ್ಯಾಕ್ ನಾವು ಹಾಸ್ಪಿಟಲ್ ತೋರಿಸಿದ್ದೆ, ಅವ್ರು ಐರನ್ ರಿಚ್ ಮಿನರಲ್ ಇದನ್ನು ಕೊಟ್ಟಿದ್ದಾರೆ, ಈಗ ತಗೊಂತಾ ಇದಾರೆ. ಬಟ್ 9 ತಿಂಗಳಾದ್ರೂ ಕೂದಲು ಡೆವಲಪ್ಮೆಂಟ್ ಬಹಳ ಸಣ್ಣದಿದೆ. ಅವ್ರಿಗೆ ಅವಯವಗಳೇ ಹೆಂಗಿದೆ, ಕಣ್ಣು ಕಿವಿ ಅವೆಲ್ಲ? ಅವೆಲ್ಲ ಎಲ್ಲ ನಾರ್ಮಲ್ ಇದೆ ಸರ್. ಕೂದಲು ಡೆವಲಪ್ಮೆಂಟ್ ಇಲ್ಲ ಸರ್. ನನ್ನ ಮೊದಲನೇ ಮಗಳಿಗೆ ಅವನು ಫಸ್ಟ್ ಹುಟ್ಟಿದಾಗ ಹಾಗೆ ತರ ಇತ್ತು, ಬಟ್ ಆಮೇಲೆ ಡೆವಲಪ್ಮೆಂಟ್ ಆಯ್ತು. ಬಟ್ ಈಗ ಮಗಳು 9 ತಿಂಗಳಾಯ್ತು, ಹುಟ್ಟಿದ ಮಗು ಹೆಣ್ಮಗು. ಇದು ಭೌತ ಚಿಕಿತ್ಸೆಯ ಪರಿಣಾಮ ಅಲ್ಲ, ಆದ್ರೂ ಡಾಕ್ಟರ್ ಜ್ಯೋತಿ ಅವರು ಇದ್ದಾರೆ ಮಾತಾಡ್ತಾರೆ. ಇದು ನೋಡಿ, ನೀವು ಹೇಳಿದ್ದ ಸಮಸ್ಯೆಗೆ ನಮ್ದು ಫಿಸಿಯೋಥೆರಪಿಯಲ್ಲಿ ನನ್ಗನ್ಸಿದ ಮಟ್ಟಿಗೆ ಇಲ್ಲಿವರೆಗೆ ನಮ್ಮ ಕಡೆ ಅದಕ್ಕೇನು ಉಪಾಯ ಇಲ್ಲ. ಆದರೆ ನೀವು ಹೇಳಿದ್ರಿ ಪಿಡಿಯಾಟ್ರಿಷಿಯನ್ ಇದು ಅಂದರೆ ಕೆಲವೊಂದು ಡೆಫಿಷಿಯನ್ಸಿಯಿಂದ ಆಗಿದೆ ಅಂತ ಹೇಳಿದಾರಂತ, ಅವರಿಗೆ ನೀವು ಫಾಲೋ ಅಪ್ ಮಾಡಿ, ಅವರು ಸರಿಯಾಗಿ ಅದಕ್ಕೆ ನಿಮಗೆ ಟ್ರೀಟ್ಮೆಂಟ್ ಇದು ಮಾಡ್ತಾರೆ. ಸ್ವಲ್ಪ ಟೈಮ್ ತಗೋತಾರೆ. ಭೇಟಿಯಾಗಿ ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ ನಮಸ್ಕಾರ, SDM ಡಾಕ್ಟರ್ ನಮಸ್ಕಾರ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಬೆಳಗಾವಿ ಜಿಲ್ಲೆ ಗೋಕಾಕ್ ಕುಂದರಿಗಿ ಗ್ರಾಮ ಅಂತ. ಹ್ಮ್, ಕೇಳ್ತಾ ಇದ್ದೀರಾ ಪ್ರೋಗ್ರಾಮ್? ಕೇಳ್ತೀವಿ ಸರ್. ಮಗುವನ್ನ ಹೆಂಗ್ ಬೆಳೆಸ್ತಾ ಇದ್ದೀರಿ? ನಮ್ಮ ಮಗು ಇದೆ ಸರ್, ಊಟ ಮಾಡ್ತಾನ ಅವರು. ಹ್ಮ್, ಅವ್ರದ್ದು ಮೊಟ್ಟೆ ಆಗೋಲ್ಲ ಸರ್. ಊಟ ಮಾಡ್ತಾ ಇಲ್ವಾ? ಸಣ್ಣ ಅದ ಅಂದ್ರೆ ಸರಿಯಾಗಿ ಊಟ ಮಾಡ್ತಾ ಇಲ್ಲ. ಅವನಿಗೆ ನೀವು ಭೌತ ಚಿಕಿತ್ಸೆ ಮಾಡಿಸ್ಬೇಕು, ಡಾಕ್ಟರ್ ಜ್ಯೋತಿ ಅವ್ರು ಇದ್ದಾರೆ. ಅಂದ್ರೆ ಮಗು ಊಟ ಮಾಡ್ಬೇಕು ಅಂದ್ರೆ ನಮ್ಗೆ ಹಸಿವೆ ಆಗ್ಬೇಕಲ್ಲ, ಅದಕ್ಕೆ ಏನು ಅಪೆಟೈಟ್ ಏನೇನು ತೊಂದರೆ ಇದೆ, ಆಮೇಲೆ ಮುಖ್ಯವಾಗಿ ಅವಯವಗಳಲ್ಲಿ ಒಂದು ರಕ್ತ ಸಂಚಾರ ಆಗಬೇಕಲ್ಲ ಸರಿಯಾಗಿ, ಅದು ಏನು ತೊಂದರೆ? ಅದಕ್ಕೆ ನೀವು ತಜ್ಞ ವೈದ್ಯರನ್ನು ಭೇಟಿ ಆಗಬೇಕು. ನಮ್ಮ ಈ ಫಿಸಿಯೋಥೆರಪಿಸ್ಟ್ ಡಾಕ್ಟರ್ ಜ್ಯೋತಿ ಅವ್ರು ಏನಂತಾರೆ ಕೇಳೋಣ. ಸರ್ ನಮಸ್ಕಾರ. ಸರ್, ನೀವು ಹೇಳಿದ್ರಿ ಮಗು ಊಟ ಮಾಡ್ತದೆ, ಸರಿ ಊಟ ಮಾಡ್ತದೆ, ಆದರೆ ತೂಕ ಜಾಸ್ತಿ ಆಗ್ತಿಲ್ಲ. ಸರಿಯಲ್ಲ? ಹೌದು. ಈಗ ತೂಕ ಜಾಸ್ತಿ ಆಗ್ತಿಲ್ಲ ಅನ್ನೋದಕ್ಕೆ ಈಗ ಅದು ಭೌತ ಚಿಕಿತ್ಸೆಯಲ್ಲಿ ತೂಕ ಜಾಸ್ತಿ ಮಾಡಲಿಕ್ಕೆ ಏನು ಮಾಡೋಕ್ಕಾಗಲ್ಲ. ಬಟ್ ನಿಮ್ಮ ಪ್ರಕಾರ ಆಕ್ಟಿವಿಟೀಸ್ ಏನಾದರೂ ಸರಿ ಮಾಡ್ತಿಲ್ಲ, ಅಥವಾ ಈಗ ಮಗು ಈಗ ಎಷ್ಟು ವಯಸ್ಸಂದ್ರಿ ನೀವು? 1.5 ವರ್ಷ. 1.5 ವರ್ಷ ಅಂದರೆ ಮಗು ಓಡಾಡ್ತಿರ್ಬೇಕು, ನಡೆದಾಡ್ತಿರ್ಬೇಕು ಮನೆಯಲ್ಲಿ ಎಲ್ಲ. ಸೊ ಮಗು ಎಲ್ಲ ಆಕ್ಟಿವಿಟೀಸ್ ಎಲ್ಲ ಚೆನ್ನಾಗಿದೆ, ಏನೂ ತೊಂದರೆ ಆಗ್ತಿಲ್ಲ ಅಂದರೆ ನೀವು ವೇಟ್ ಬಗ್ಗೆ ಅಷ್ಟು ಬಾದರ್ ಮಾಡಲಿಕ್ಕೆ ಬೇಕಿಲ್ಲ. ಅದೇ ಅದು ವೇಟ್ ಜಾಸ್ತಿ ಆಗ್ತಿಲ್ಲ, ಮಗು ಎಷ್ಟು ಬೇಕು ಅದರ ಆಕ್ಟಿವಿಟೀಸ್ ತಕ್ಕಂಗೆ ಅದು ಮಗು ಊಟ ಮಾಡ್ತದೆ. ಸೊ ಅದು ನೀವು ಅತಿ ಜಾಸ್ತಿ ನಿಮಗೆ ವೇಟ್ ಗೇನ್ ಆಗಲೇಬೇಕು ಅಂತಿದ್ರೆ ನೀವು ಪಿಡಿಯಾಟ್ರಿಷಿಯನ್ಗೆ ಕಾಣ್ಬೋದು. ಮುಖ್ಯವಾಗಿ ನೀವು ಏನು ಗಮನಿಸ್ಬೇಕಂದ್ರೆ ವೇಟ್ ಟು ಹೈಟ್ಗಿಂತ ಮಗು ಸರಿಯಾಗಿ ನೋಡ್ತಿದ್ದೇನೋ, ಮಗು ಕೇಳೋದು ನೀವು ಹೇಳಿದ ಮಾತು ಕೇಳ್ತಾ ಇದ್ದೀವಿ, ಡೆವಲಪ್ಮೆಂಟ್ ಹೆಂಗಿದೆ, ಫಿಸಿಕಲ್ ಡೆವಲಪ್ಮೆಂಟ್ ಅಂದ್ರೆ ಏನು, ಓಡಾಟ ಅಥವಾ ಅದೆಲ್ಲ ಏನು ಆಕ್ಟಿವಿಟೀಸ್ ಇದೆ, ಚಟುವಟಿಕೆಗಳೇನಿದೆ, ಅದು ವಯಸ್ಸಿನ ತಕ್ಕಂಗೆ ಇಲ್ಲ ಅಂತ, ಅದು ಎಲ್ಲ ಇದ್ರೆ ಅಲ್ರಿ. ಇಲ್ಲ, ಅದು ನೀವು ಪಿಡಿಯಾಟ್ರಿಷಿಯನ್ಗೆ ಕೇಳ್ರಿ, ಯಾಕಂದ್ರೆ ಮಗುವಿಂದ ಹೆಲ್ತ್ ಸ್ಟೇಟಸ್ ಪ್ರಕಾರ ಅವರು ನಿಮಗೆ ಗೈಡ್ ಮಾಡ್ತಾರೆ. ಅಲ್ರಿ, ಅಪ್ಪ ಅಮ್ಮನ ಗುರುತಿಸ್ತದ ಅದು? ಹಾ, ಗುರುತಿಸ್ತೀವಿ ಮೇಡಮ್. ಹಾ, ಮತ್ತೆ ಏನಾದ್ರು ಮತ್ತೇನು ವಿಶೇಷ ಅಂದ್ರೆ, ಕಿವಿ ಸರಿ ಕೇಳ್ತದ? ನೀವು ಅದನ್ನ ಅವೆಲ್ಲ ನೋಡ್ಬೇಕು, ಕಣ್ಣು ಸರಿ ಕಾಣುತ್ತೆ ಅವನ್ ನೋಡ್ಬೇಕು, ಇವು ಬಹಳ ಮುಖ್ಯ ಅಂದ್ರೆ ಅವು, ಅದೇ ಅದನ್ನ ಅದ್ರ ಬಗ್ಗೆ ಏನಾದ್ರು ತೊಂದರೆ ಆರಂಭದಲ್ಲಿ ಕಂಡು ಬಂದ್ರೆ ಅದಕ್ಕೆ ಫಿಸಿಯೋಥೆರಪಿ ಇದೆ. ಈಗ ಅದನ್ನ ನೀವು ಬರೀ ವೇಟು ಹೈಟ್ ಮಾಡ್ಕೊಂಡು ಕೂತ್ರೆ ಈ ತೊಂದರೆಗಳನ್ನು ನೋಡಲಿಲ್ಲ ಅಂದ್ರೆ ಮಗುವಿಗೆ ತೊಂದರೆ ಆಗ್ತದೆ ಮುಂದೆ. ಅದಕ್ಕೆ ಅಂಥವ್ ನೋಡ್ಬೇಕು, ಅಂಥವಿದ್ದಾಗ ಫಿಸಿಯೋಥೆರಪಿಸ್ಟ್ ಕಾಣ್ಬೇಕು ತಾವು. ಗೊತ್ತಾಯ್ತಾ? ಇವತ್ತಿನ ಟಾಪಿಕ್ ಏನು ವಿಷಯ, ಎಷ್ಟೋ ಮಂದಿ ತಿಳಿದಿಲ್ಲ, ಇದು ತಿಳ್ಕೊಳ್ಳೋದು ಬಹಳ ಮುಖ್ಯ ಅದ. ಓಕೆ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ. ಹಲೋ, ಎಸ್ ಡಿ ಎಂ ಡಾಕ್ಟರ್. ಹಲೋ ರೀ ಸರ್, ನಮಸ್ಕಾರ. ನಮಸ್ಕಾರ, ಸಾರಿ ಹೇಳಿ, ಎಲ್ಲಿಂದ? ಒನಕೇರಿ ಅಂತ ಹೇಳ್ರಿ, ಸಿಗ್ಲಿಂದ. ಬಹಳ ಸಂತೋಷ, ಹೇಳಿ. ನಮ್ಮ ಮೊಮ್ಮಗಲ್ಲನ್ರಿ, ಅವ ಕಾರನ ತಿನ್ನೋದಿಲ್ರಿ, ಒಂದ್ ವರ್ಷ ಬಂದನ, ಒಂದು ಮೂರ್ ವರ್ಷ ಬಂದನ್ರಿ, ಖಾರ ಒಟ್ಟು ತಿನ್ನದಿಲ್ಲ. ನಾಲ್ಕು ವರ್ಷ ಮನೆ, ನಾಲ್ಕು ವರ್ಷ ಆತ್ರಿ ನಮ್ಗ, ಖಾರ ತಿನ್ನೋದಿಲ್ಲ ನೋಡ್ರಿ ಸರ್. ಸರ್, ಮಗು ಕೂಡ ನಗ್ತಾ ಇದೆ ಹಿಂದೆ ನಿಮ್ ಪ್ರಶ್ನೆಗೆ. ಇವಾಗ ಒಂದ್ ಕತೆ ಇದೆ ನೋಡ್ರಿ, ಅಂದ್ರೆ ಬೆಕ್ಕಿಗೆ ಬಿಸಿ ಹಾಲು ಇಟ್ಬಿಟ್ರೆ ಅದ್ ಹಾಲು ಕಂಡ್ರೆ ಬಿಟ್ಟೋಗ್ಬಿಡ್ತದೆ. ಹಂಗೆ ಮಗುಗೆ ನೀವ್ ಏನೋ ಯಾವಾಗ್ಲಾದ್ರೂ ಖಾರದ ಏನಾದ್ರು ಕೊಟ್ಟು ಬಹಳ ತೊಂದರೆ ಮಾಡಿರ್ಬಹುದು. ನಿಧಾನಕ್ಕೆ ರೂಢಿ ಮಾಡ್ಬೇಕದು. ಮುಖ್ಯವಾಗಿ ಬೇರೆ ತೊಂದರೆಗಳಿದೆ, ಅದನ್ನ ಗಮನಿಸ್ರಿ. ಏನಾದ್ರು ಮಗು ತಿನ್ನಕ್ ಆಗ್ತಿಲ್ಲ, ತಿಂತಿಲ್ಲ, ನುಂಗಕ್ ಬರ್ತಿಲ್ಲ, ಅದು ಅಂದ್ರೆ ನೀವು ಭೌತ ಚಿಕಿತ್ಸೆ ವಿಭಾಗಕ್ಕೆ ಭೇಟಿ ನೀಡಬಹುದು. ಆದ್ರೆ ಮಗುದು ಸ್ಪೆಸಿಫಿಕ್ ಸಿಲೆಕ್ಷನ್ಸ್ ಚಾಯ್ಸಸ್ ಏನಿದೆ ಅಲ್ಲ, ಅದು ಅಂದ್ರೆ ಖಾರ ತಿನ್ನೋದಿಲ್ಲ, ಸ್ವೀಟ್ ತಿನ್ನೋದಿಲ್ಲ, ಆ ತರ ಏನಿದೆ ಅದು ಮೇ ಬಿ ನಿಮ್ದು ನೀವು ಮನೆಯಲ್ಲಿನೆ ಟ್ರೈನ್ ಮಾಡಬೇಕು. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ, ಮತ್ತೊಂದು ಕರೆ. ನಮಸ್ಕಾರ. ನಮಸ್ಕಾರ, ಎಸ್ ಡಿ ಎಂ ಡಾಕ್ಟರ್. ನಮಸ್ತೆ ಸರ್. ನಮಸ್ಕಾರ, ಕೇಳ್ತಾ ಇದ್ದೀರಾ ನಮ್ಮ ಕಾರ್ಯಕ್ರಮ? ಡಾಕ್ಟರ್ ಜ್ಯೋತಿ ಹೆಸರು? ಶಿವಲಿಂಗ ಹಿರೇಮಠ್ರಿ, ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮೂಳ್ಕೋಡ್ರಿ. ಹೇಳಿ ಶಿವಲಿಂಗ ಅವರೇ. ಮೇಡಮ್ ಅವ್ರಿಗೆ ನಮಸ್ಕಾರ ರೀ. ನಮಸ್ಕಾರ ಮೇಡಮ್ ಅವ್ರೆ. ನಮ್ಮ ಮಗನ ಹೆಸರು, ಒಬ್ಬ ಮಗ ಅದನ್ರಿ, ಗಂಡು ಮಗು, ಅವನ ಹೆಸರು ಅಭಿಷೇಕ ಹಿರೇಮಠ್ ಅಂತ ಹೇಳ್ರಿ. ಅವನಿಗೆ ಅವನ್ ಸಣ್ಣಾಗಿದ್ದಾಗ ರೀ ಪಿಟ್ಸ್ ಪ್ರಾಬ್ಲಮ್ ಇದ್ರಿ ಸರ್ ಮೇಡಮ್ ರೀ. ಮೂರ್ ವರ್ಷ ಡಾಕ್ಟರ್ ಅವರು ಮಕ್ಕಳ ತಜ್ಞರು ಏನ್ ಮಾಡಿದ್ರಿ, ಮೂರ್ ವರ್ಷ ಔಷಧವನ್ನ ಹಾಕ್ರೆ ತಿಳಿದ್ರು, ಸರಿಯಾಗಿ ಹಾಕಿದ್ದೀವ್ರಿ. ಇನ್ನು ಭವಿಷ್ಯದಲ್ಲಿ ಹೆಂಗ್ ನಾವ್ ಇದ್ ಮಾಡ್ಬೇಕ್ರಿ, ಅವನನ್ನ ಬೆಳೆಸಬೇಕ್ರಿ ಮೇಡಮ್ ರೀ. ಸರ್, ಈಗ ಮಗು ವಯಸ್ಸೆಷ್ಟ್ರಿ? ಮಗು ಈಗ ಒಂದನೇ ತರಗತಿಯಲ್ಲಿ ಕಲ್ತಾ ಇದ್ದಾನ್ರಿ ಮೇಡಮ್ ರೀ. ಈಗ ಏನು ಪ್ರಾಬ್ಲಮ್ ಇಲ್ಲ ಅಲ್ಲ? ಇಲ್ರಿ ಮೇಡಮ್ ರೀ, ಅದೇನು ಔಷಧ ಆಗಿ ಒಂದ್ ವರ್ಷ ದೀಡ್ ವರ್ಷ ಮ್ಯಾಲ ಆಯ್ತ್ರಿ, ಹೆಚ್ಚು ಕಡಿಮೆ ಏನು ಆಗಿಲ್ರಿ ಮೇಡಮ್. ಅದೇ ಈಗ ನೋಡಿ, ಅದು ಫಿಟ್ಸ್ ಏನಿದೆ ಅಲ್ಲ, ಅದು ನಮ್ಮ ಡೊಮೇನ್ ಅಲ್ಲಿ ಬರೋದಿಲ್ಲ, ಅಂದ್ರೆ ನಮ್ದು ಫೀಲ್ಡ್ ಅಲ್ಲಿ ಬರುದಿಲ್ಲ. ಒಂದ್ ವೇಳೆ ಫಿಟ್ಸ್ ಬಂದಿದ್ರಿಂದ ಏನಾದ್ರು ಮಗುವಿಂದ ಬೆಳವಣಿಗೆಯಲ್ಲಿ ನಿಮಗೆ ಸ್ಲೋ ಫಿಟ್ಸ್ ಮಕ್ಕಳಿಗೆ ಹೇಳ್ತೀನಿ, ಅವ್ರ ಫಿಸಿಕಲ್ ಆಕ್ಟಿವಿಟೀಸ್ ಕಡಿಮೆ ಇರುತ್ತೆ, ಅಂದ್ರೆ ಅವರು ಎಕ್ಸರ್ಸೈಸ್ ಮಾಡಲ್ಲ, ಓಡಾಡಲ್ಲ. ಇಟ್ ಇಸ್ ನಾಟ್ ನೆಸೆಸರಿ ಸರ್, ಅಂದ್ರೆ ಎಲ್ಲಾ ಮಕ್ಕಳಲ್ಲಿ ಹಂಗ್ ಇರ್ಬೇಕಂತಿಲ್ಲ, ಕೆಲವೊಂದ್ ಮಕ್ಕಳಲ್ಲಿ ಅದು ಡಿಲೇ ಬರ್ಲಿಕ್ಕಿಲ್ಲ. ಸೊ ಅದು ಕಂಪಲ್ಸರಿ ಅಂತ ಏನಿಲ್ಲ ಸರ್, ಫಿಟ್ಸ್ ಇದ್ದ ಮಗುವಲ್ಲಿ ಸ್ಲೋ ಇರಬೇಕು ಅಂತ ಇಲ್ಲ. ಸೊ ಬೇರೆ ಚಟುವಟಿಕೆ ಎಲ್ಲ ನಾರ್ಮಲ್ ಇದೆ, ಮಗು ಸ್ಕೂಲಲ್ಲಿ ಏನು ಪ್ರಾಬ್ಲಮ್ ಆಗ್ತಿಲ್ಲ ಅಂದ್ರೆ ನೀವು ಬಾದರ್ ಮಾಡೋದು ಬೇಕಿಲ್ಲ. ಏನು ಬೇಡ ಸರ್, ಏನು ಬೇಡ, ಅವನಿಗೆ ಎಷ್ಟು ಬೇಕಷ್ಟು ಸರಿಯಾಗಿ ಇರ್ತದೆ. ಅವನೇ ನಿಧಾನಕ್ಕೆ ದೊಡ್ಡವಾದ್ಮೇಲೆ ತಾನೇ ಚೆನ್ನಾಗಿ ಊಟ ಮಾಡ್ತಾನೆ ಬಿಡ್ರಿ. ಸಾಕಷ್ಟು ಕರೆಗಳಿದೆ, ಆದ್ರೆ ಸರಿಯಾದ ಪ್ರಶ್ನೆಯನ್ನು ಕೇಳೋದು ಸ್ವಲ್ಪ ಜನ ಕಡಿಮೆ, ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಹಲೋ, ನಮಸ್ಕಾರ ಸರ್, ಹೇಳಿ. ಮಕ್ಕಳ ಬೆಳವಣಿಗೆಯ ವಿಳಂಬದ ಆರಂಭಿಕ ಗುರುತಿಸುವಿಕೆ. ಸರ್, ನಾವು ಇಲ್ಲಿ ಬಾಲ್ಕೋಟ್ ಜಿಲ್ಲಾ ಬೇನ್ಮಕ್ಕಿ ಸಿದ್ದಾಪ ಜೀವಂದರ ಅಂತ ಮಾತಾಡೋದು ಸರ್. ಈ ಬಗ್ಗೆ ನಿಮ್ ಸಮಸ್ಯೆ ಇದೆಯಾ ಸರ್? ಒಂದು ಪಾಪ ಐತ್ ಮನ್ಯಾಗ, ಅದು 2 ವರ್ಷ ಸರ್, ಅಪ್ಪ ಅವ್ವ ಅಂತ ಐತಿ, ಉಳಿತೀನಿ ಮಾತಾಡಿದ್ ಸರ್ ಮಾತಿಲ್ಲ ಸರ್. ಬೇರೆ ಬೆಳವಣಿಗೆ ಎಲ್ಲ ಹೆಂಗಿದೆ? ಚಲೋ ಐತ್ರಿ ಮೇಡಮ್ ಅವ್ರೆ. ಅಲ್ಲ ಅಂದ್ರೆ ನಡೀತದೆ? ನಡೀತ ಅಡ್ಡಾಡ್ತಾರ. ಅಡ್ಡಾಡ್ತಾಳಲ್ಲ, ಅಡ್ಡಾಡ್ತಾಳೆ ಎಲ್ಲ ಮಾಡ್ತಾಳೆ ಅಂದರೆ, ನೀವು ಸ್ಪೀಚ್ ರಿಲೇಟೆಡ್ ಏನಿದೆ ಅಲ್ಲ ಭಾಷೆ ಡೆವಲಪ್ಮೆಂಟ್, ಅದು ಸ್ಪೀಚ್ ಥೆರಪಿಸ್ಟ್ಗೆ ಒಮ್ಮೆ ಕಾಣ್ರಿ, ಅವರು ನಿಮಗೆ ಸರಿಯಾದ ಸಲಹೆಯನ್ನು ನೀಡ್ತಾರೆ ರೀ. ಆಯ್ತು ರೀ ಮೇಡಮ್, ಧನ್ಯವಾದಗಳು. ನಮಸ್ಕಾರ, ಹಲೋ, ಎಸ್ ಡಿ ಎಂ ಡಾಕ್ಟರ್ ನಮಸ್ಕಾರ. ಸರ್ ನಮಸ್ತೆ, ಹೇಳಿ ಅಮ್ಮ ಹೇಳಿ. ಸರ್ ನಾವು ಗದಗ ಡಿಸ್ಟ್ರಿಕ್ಟ್ ಇಂದ ಮಾತಾಡೋದ್ರಿ. ಸಮಸ್ಯೆ ಹೇಳ್ಬಿಡು ಬೇಗ, ಟೈಮ್ ಸಮಯ ಸುಧಾ ಅಂತ ಸರ್. ಹಾ ಮಗಳಿಗೀಗ ಮೇಡಮ್ ಅವ್ರು ಕಾಣ್ಕೊಡ್ತಿದ್ರಿ. ಮಾತಾಡ್ತಾರೆ ಹೇಳಿ. ಹಾ ನಮಸ್ತೆ ಮೇಡಮ್. ನಮಸ್ಕಾರ ಹೇಳಿ ಮೇಡಮ್. ಅಂದ್ರೆ ಮಗಳಿಗೀಗ ನಾಳೆ ಫೆಬ್ರವರಿ 20 ಬಂದ್ರೆ 2-3 ವರ್ಷ ಆಗ್ತಾಳ್ರಿ ಮೇಡಮ್ ಮಗಳ. ಹೇಳ್ರಿ. ಸೊ ಆಕಿಗ ಇಯರಿಂಗ್ ಪ್ರಾಬ್ಲಮ್ ಐತೆ ಅಂತ ಹೇಳಿದ್ರಿ ಮೇಡಮ್. ಸ್ಟಾರ್ಟಿಂಗ್ ನಮ್ಗೆ 2 ವರ್ಷ 6 ತಿಂಗಳಿಂತ ಆಕಿ ನಾವು ಒದ್ರಿ ಇದ್ರೆ ಹೊಳ್ ನೋಡ್ತಿರ್ಲಿಲ್ಲ. ಅದು ಪ್ರೈವೇಟ್ ಆಗಿ ಅದು ಇಯರಿಂಗ್ ಇಂದ ಚೆಕ್ ಮಾಡಿಸಿದ್ವಿ, ಅವಾಗ ಅದು ಇಯರಿಂಗ್ ಲಾಸ್ ಐತಿಕ್ಕಿಂದ ಅಂತ ಬಂತ್ರಿ ಮೇಡಮ್ ರಿಪೋರ್ಟ್. ಅದು ಕರೆಕ್ಟ್. ಸೊ ಅದು ಮುಂದೆ ಏನ್ ಮಾಡ್ಬೇಕು ಮೇಡಮ್ ಈಗ ಅಂದ್ರೆ? ಅದು ನೀವು ಅದು ಯಾರು ನಿಮಗೆ ಇಯರಿಂಗ್ ಲಾಸ್ ಇದೆ ಅಂತ ಹೇಳಿದಾರಲ್ರಿ, ಅವರು ನಿಮಗೆ ಅದು ಇಯರಿಂಗ್ ಏಡ್ಸ್ ಅಥವಾ ಏನ್ ಮಾಡಿಸ್ಬೇಕು ಅನ್ನೋದು ಅವ್ರು ನಿಮಗೆ ಗೈಡ್ ಮಾಡ್ತಾರ್ರಿ. ಅವ್ರ ಕಡೆ ನೀವು ಜೀನ್ಸ್ ಹಾಸ್ಪಿಟಲ್ ಗದಗ ಐತಲ್ರಿ ಮೇಡಮ್? ನೀವು ಅಲ್ಲಿ ಅಲ್ಲ ಅಲ್ಲಿ ಥೆರಪಿಸ್ಟ್ ಅಲ್ಲಿ ಹೋಗ್ಬೇಕು ನೀವು? ಇಲ್ಲ ಸರ್, ಆಡಿಯೋಲಜಿಸ್ಟ್ ಇರ್ತಾರೆ, ಅವರು ಅದು ಹಿಯರಿಂಗ್ ಏಡ್ ಬಗ್ಗೆ ಎಲ್ಲ ಅವರು ಗೈಡೆನ್ಸ್ ಕೊಡ್ತಾರೆ. ಸರ್ ಅದು ನೋಡ್ರಿ, ಅದು ನೀವೇನು ಹೇಳ್ತಾ ಇದ್ರಿ ಹಿಯರಿಂಗ್ ಇಶ್ಯೂಸ್ ಏನಿದೆ ಅಲ್ಲ ಅದು ನಮ್ದು ಫೀಲ್ಡ್ ಅಲ್ಲಿ ಬರೋದಿಲ್ಲ. ಸೊ ನೀವು ಇಲ್ಲ ಅಂದ್ರೆ ಅದು ಏನ್ ಏಡ್ಸ್ ಇದೆ ಅಲ್ಲ ಅದು ಒಮ್ಮೆ ಎಸ್ ಡಿ ಎಂ ಅಲ್ಲಿ ಬಂದು ನೀವು ಭೇಟಿಯಾಗ್ರಿ, ಅದು ತಗೊಂಡು ಅಲ್ಲಿ ಏನ್ ಪ್ರಾಬ್ಲಮ್ ಇದೆ ಅನ್ನ ನೋಡಿ ಮತ್ತೆ ನಿಮಗೆ. ಹೇಳ್ರಿ ಬೇಗ ಹೇಳಿ. ಧನ್ಯವಾದಗಳು ಕರೆ ಮಾಡೋದಕ್ಕೆ. ಕೊನೆಯ ಕರೆ ತೆಗೆದುಕೊಳ್ಳೋಣ, ಸಾಕಷ್ಟು ಕರೆಗಳಿದೆ ಆದ್ರೆ ಸರಿಯಾದ ಪ್ರಶ್ನೆಗಳು ಬರಬೇಕಾಗಿದೆ. ಹಲೋ ಹೇಳಿ ಬೇಗ ಹೇಳಿ. ಹಲೋ ಹೇಳಿ. ಮಗುವಿನ ಬೆಳವಣಿಗೆ ಎಷ್ಟು ತಿಂಗಳಿಂದ ಎಷ್ಟು ವರ್ಷ ತನಕ ಸರ್ ಮಗುವಿನ ಬೆಳವಣಿಗೆ ಏನಿದೆ ಅಲ್ಲ ಹುಟ್ಟಿದ್ದಾಗಿಂದ ಹಿಡ್ಕೊಂಡು ನೀವು 2 ವರ್ಷದವರೆಗೆ ತನಕ ಮಾನಿಟರ್ ಮಾಡಬೇಕು ಮಗು ಎಲ್ಲ. ಹೌದು, ಎಲ್ಲ ಡೆವಲಪ್ಮೆಂಟ್ಸ್ ಆಯಾ ವಯಸ್ಸಿನ ತಕ್ಕಂಗೆ ಆಗ್ತಾ ಇದೆ ಇಲ್ಲ, ಒಂದೂವರೆ ವರ್ಷದೊಳಗೆ ಮಗು ಕೈ ಬಿಟ್ಟು ನಡೀತಿರ್ಬೇಕು, ನಡೀತಿಲ್ಲ ಅದು ನಡಿಲಿಕ್ಕತ್ತಿದೆ, ನಡೀತಾ ಇಲ್ಲ ಅಂದರೆ ಅದಕ್ಕಂತನೂ ಕೂಡ ನೀವು ಸುಮ್ಮನೆ ಮನೆಯಲ್ಲಿ ಒಮ್ಮೊಮ್ಮೆ ತಡ ಮಾಡಿ ಮಾಡ್ತದೆ ಮಗು. ಕೆಲವೊಮ್ಮೆ ಹೇಳ್ತಾರೆ 5 ವರ್ಷಕ್ಕೆ ನಡೀತಾರೆ ನಮ್ಮ ಮನೆಯಲ್ಲಿ ಅಂತ, ಆ ಥರದ್ದೆಲ್ಲ ಸುಳ್ಳು ಮಾತು. ಸೊ ಏನೇ ಡಿಲೇ ಇದ್ದರೂ ಕೂಡ ಇಮಿಡಿಯೇಟ್ ಆಗಿ ನೀವು ಭೌತಚಿಕಿತ್ಸಕರು ಅಥವಾ ಪಿಡಿಯಾಟ್ರಿಷನ್ ಕನ್ಸಲ್ಟ್ ಮಾಡಿಕೊಂಡು ನೀವು ಬಂದರೆ ಅದಕ್ಕೆ ಹೆಲ್ಪ್ ಆಗ್ತದೆ. ಕರೆ ಮಾಡೋದಕ್ಕೆ ಧನ್ಯವಾದಗಳು. 2 ವರ್ಷ ಒಳಗೆ ಮಾಡಬೇಕು. ಹೌದು ಹೌದು, 2 ವರ್ಷ ಮೇಲ್ಪಟ್ಟಾದ್ರೆ ಅದಕ್ಕೆ ಇದಾಗುದಿಲ್ಲ, ಸ್ವಲ್ಪ ಡೆವಲಪ್ಮೆಂಟ್ ಸ್ಲೋ ಆಗ್ತದೆ. ಮತ್ತೆ ಸ್ಲೋ ಆಗ್ತದೆ. ಹೌದು, ಏನು ಮಾಡಿದ್ರೆ 2 ವರ್ಷ 2 ವರ್ಷ ಒಳಗೆ ಎಷ್ಟು ಸ್ಟಾರ್ಟ್ ಮಾಡ್ತೀರಿ ಅಲ್ಲ ಅಷ್ಟು ಇಂಪ್ರೂವ್ಮೆಂಟ್ ಜಲ್ದಿ ಬರ್ತದೆ. ಕೆಲವೊಂದೊಮ್ಮೆ ಮಕ್ಕಳು 6 ತಿಂಗಳಿಗೇನು ಬರ್ತಾರೆ ಕೆಲವೊಂದು ಮಕ್ಕಳು. ಸೊ ಆ ಮಕ್ಕಳಲ್ಲಿ ಇಂಪ್ರೂವ್ಮೆಂಟ್ ಜಲ್ದಿ ಬರ್ತದೆ, ಜಾಸ್ತಿ ಬರ್ತದೆ. 5-6 ವರ್ಷಕ್ಕೆ ಬಂದ್ರೆ ಡಿಲೇ ಆಗ್ತದೆ ಮತ್ತೆ. ಧನ್ಯವಾದಗಳು, ಒಳ್ಳೇದಾಗ್ಲಿ. ಹೌದು ಆಗ್ಲಿ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಆತ್ಮೀಯ ಕೇಳುಗರೆ, ತುಂಬ ಆದಷ್ಟು ಬೇಗ ನಾವು ಚಿಕಿತ್ಸೆ ಅಂದರೆ ಫಿಸಿಯೋಥೆರಪಿ ಕೊಡಬೇಕು ಅವಶ್ಯಕತೆ ಅಂದರೆ 2 ವರ್ಷದ ಒಳಗಡೆ ನಮ್ಮ ಮಕ್ಕಳಿಗೆ ನಾವು ತಯಾರು ಮಾಡೋಣ. ಕೆಲವೊಂದು ಕಣ್ಣುಗಳು ಕಾಣೋದಿಲ್ಲ, ಕಿವಿ ಕೇಳೋದಿಲ್ಲ, ಅಥವಾ ಇನ್ನೊಂದು ಫಿಸಿಕಲ್ ಡೆವಲಪ್ಮೆಂಟ್ ಸರಿ ಆಗಿರೋದಿಲ್ಲ, ಅದನ್ನು ನಾವು ಗುರುತಿಸಲಿಕ್ಕೆ ಫಿಸಿಯೋಥೆರಪಿಸ್ಟ್ನ ಸಹಾಯ ತೆಗೆದುಕೊಳ್ಳೋಣ. ಇಲ್ಲಿ ತನಕ ಬೆಳವಣಿಗೆಯ ವಿಳಂಬಗಳ ಆರಂಭಿಕ ಗುರುತಿಸುವ ಕುರಿತಂತೆ ಒಂದು ಭೌತ ಚಿಕಿತ್ಸೆಯ ದೃಷ್ಟಿಕೋನ ಇದ್ರ ಬಗ್ಗೆ ಜ್ಯೋತಿ ಜೀವಣ್ಣ ಅವರು ತುಂಬ ವಿಸ್ತೃತ ಮಾತಾಡಿದರು. ಡಾಕ್ಟರ್ ಜ್ಯೋತಿ ಅವರು ವಾರದ ಎಲ್ಲ ದಿನಗಳಲ್ಲೂ ಲಭ್ಯ ಇರ್ತಾರೆ. ದೂರವಾಣಿ ಸಂಖ್ಯೆ 0836-7479. ಆಸ್ಪತ್ರೆ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಸಂಖ್ಯೆಗಳನ್ನು ಕೇಳಿ 0836-7479-7777 ಅಥವಾ 2321-0000 ಅಥವಾ 7187-0000. ಈ ವಾರದ ಪ್ರಶ್ನೆ ದಯವಿಟ್ಟು ಗಮನವಿಟ್ಟು ಕೇಳಿ, ಮಗುವಿನ ಬೆಳವಣಿಗೆಯ ವಿವಿಧ ಅಂಶಗಳು ಯಾವುವು? ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಮಗುವಿನ ಬೆಳವಣಿಗೆಯ ವಿವಿಧ ಅಂಶಗಳು ಯಾವುವು? ಉತ್ತರವನ್ನು ಪೋಸ್ಟ್ ಕಾರ್ಡ್ನಲ್ಲಿ ಬರೆದು ಕಳಿಸ್ಬೇಕು. ವಿಳಾಸ: ಪ್ರಾಂಶುಪಾಲರು, SDM ಮೆಡಿಕಲ್ ಕಾಲೇಜು, ಮಂಜುಶ್ರೀ ನಗರ, ಸತ್ತೂರು, ಧಾರವಾಡ, 580009. ಕಾರ್ಯಕ್ರಮದ ನಂತರ 10 ದಿನಗಳೊಳಗೆ ತಲುಪುವ ಉತ್ತರಗಳನ್ನು ಬಹುಮಾನಕ್ಕೆ ಪರಿಗಣಿಸಲಾಗ್ತದೆ. ಇನ್ನೊಮ್ಮೆ ಕೇಳಿ, ಉತ್ತರವನ್ನು ಪೋಸ್ಟ್ ಕಾರ್ಡ್ನಲ್ಲಿ ಬರೆದು ಕಳಿಸ್ಬೇಕು. ವಿಳಾಸ: ಪ್ರಾಂಶುಪಾಲರು, SDM ಮೆಡಿಕಲ್ ಕಾಲೇಜು, ಮಂಜುಶ್ರೀನಗರ, ಸತ್ತೂರು, ಧಾರವಾಡ, 580009. ಕಾರ್ಯಕ್ರಮದ ನಂತರ 10 ದಿನಗಳೊಳಗೆ ತಲುಪುವ ಉತ್ತರಗಳನ್ನು ಬಹುಮಾನಕ್ಕೆ ಪರಿಗಣಿಸಲಾಗ್ತದೆ. 27 ಡಿಸೆಂಬರ್ 2022 ಕೇಳಿದಂಥ ಪ್ರಶ್ನೆ: ಸೋರಿಯಾಟಿಕ್ ಸಂಧಿವಾತ ಚರ್ಮದ ಸಮಸ್ಯೆ ಬರುವ ಮೊದಲೇ ಬರಬಹುದೇ? ಸರಿಯಾದ ಉತ್ತರ ಸೊರಿಯಾಟಿಕ್ ಸಂಧಿವಾತ 30% ಜನರಲ್ಲಿ ಚರ್ಮದ ಸಮಸ್ಯೆ ಬರುವ ಮೊದಲೇ ಬರ್ತದೆ. ಬಹುಮಾನ ಗಳಿಸಿದಂಥವರು ಚೆನ್ನಮ್ಮ ಎನ್ ಮಜ್ಗಿಯವರು, ಪೋಸ್ಟ್ MK ಹುಬ್ಬಳ್ಳಿ, ತಾಲೂಕು ಚೆನ್ನಮ್ಮನ ಕಿತ್ತೂರು, ಜಿಲ್ಲಾ ಬೆಳಗಾವಿ. ಚೆನ್ನಮ್ಮ ಅವರಿಗೆ ಅಭಿನಂದನೆಗಳು. ನಿಮಗೆ ಒಂದು ವಾರದೊಳಗೆ ಮನಿ ಆರ್ಡರ್ ಮೂಲಕ ಬಹುಮಾನವನ್ನು ಕಳಿಸಲಾಗ್ತದೆ. ಮುಂದಿನ ವಾರದ ವಿಷಯ SDM ಡಾಕ್ಟರ್ ವಿಷಯ. ಆತ್ಮೀಯ ಕೇಳುಗರೆ, ಮಧುಮೇಹಿಗಳಲ್ಲಿ ಪಾದದ ಕಾಳಜಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ವಿಷಯ ತಜ್ಞರು ಡಾಕ್ಟರ್ ಅನುಷಾ ಭಂಡಾರ್ಕರ್. ಇಲ್ಲಿ ತನಕ ನಮ್ಮೆಲ್ಲ ಕೇಳುಗರಿಗೆ ಸಾಕಷ್ಟು ವಿಸ್ತೃತ ಮಾಹಿತಿಯನ್ನು ನೀಡಿ ಅವರ ಕರೆಗಳಿಗೆ ಉತ್ತರಿಸಿದ್ದಕ್ಕೆ ಡಾಕ್ಟರ್ ಜ್ಯೋತಿ ಜೀವಣ್ಣವರವರೇ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ನಮ್ಮೆಲ್ಲ ಕೇಳುಗರು ಕೂಡ ಅಭಿನಂದನೆಗಳು. ಇದೇ ರೀತಿ ನಮ್ಮ ಕಾರ್ಯಕ್ರಮಗಳಿಗೆ, ಫೋನ್ ಇನ್ ಕಾರ್ಯಕ್ರಮಗಳಿಗೆ ತಮ್ಮ ಒಂದು ಪ್ರತಿಕ್ರಿಯೆ, ಪ್ರೋತ್ಸಾಹ, ಪುರಸ್ಕಾರ ಇರಲಿ ಅಂತ ಆಸೆ ಮಾಡ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು. ನಮಸ್ಕಾರ. ಥ್ಯಾಂಕ್ ಯು.